ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ಎಲ್ಲ ರೈತ ಮಿತ್ರರಿಗೆ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮೌಲ್ಯವರ್ಧನೆ ಅಡುಗೆ ಎಣ್ಣೆ ಉತ್ಪಾದನೆ ಈ ಕುರಿತು ಶ್ರೀ ನೂತನ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ರೈತರಿಗೆ ಸಲಹೆ, ಆ ನಂತರದಲ್ಲಿ ಕೆಲವು ರೈತ ಗೀತೆಗಳು ವಿವಿಧ ಕಲಾವಿದರ ಧ್ವನಿಯಲ್ಲಿ. ರೈತ ಮಿತ್ರರೇ, ಹಾಗಾದರೆ ಕೇಳಿ, ಮೌಲ್ಯವರ್ಧನೆ ಅಡುಗೆ ಎಣ್ಣೆ ಉತ್ಪಾದನೆ ಈ ಕುರಿತು ಶ್ರೀ ನೂತನ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಪಟ್ಟಣ ಗ್ರಾಮದ ಯುವ ಉದ್ಯಮಿ, ಅದು ಕೃಷಿ ಕೇಂದ್ರಿತವಾಗಿರ್ತಕ್ಕಂತಹ ಜೀವನವನ್ನ ಕಟ್ಕೊಂಡಿರ್ತಕ್ಕಂತಹ ಆರ್ ನೂತನ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಕೃಷಿಯೊಂದಿಗೆ ಗಾಣದ ಎಣ್ಣೆಯನ್ನ ತಯಾರು ಮಾಡುವಂತಹ ಒಂದು ಇಂಡಸ್ಟ್ರಿಯನ್ನ ಆರಂಭ ಮಾಡಿಕೊಂಡು ಈಗ ಅದರಲ್ಲಿನೇ ಒಂದು ಯಶಸ್ವಿ ಜೀವನವನ್ನ ಕಂಡುಕೊಂಡಿದ್ದಾರೆ. ಅವರ ಬದುಕಿನ ಅನುಭವಗಳನ್ನ, ಕೃಷಿ ಮತ್ತು ಈ ಉದ್ಯಮದ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ತಿದ್ದಾರೆ. ನಮಸ್ಕಾರ ನೂತನ್ ಕುಮಾರ್. ನಮಸ್ತೆ ಸರ್. ನಿಮಗೆ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ರೈತರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೆ. ಥ್ಯಾಂಕ್ ಯು. ನೂತನ್ ಕುಮಾರ್, ನಿಮ್ಮ ವಿದ್ಯಾಭ್ಯಾಸದ ಹಿನ್ನೆಲೆ ಏನಾಗಿತ್ತು? ನಾನು ಬ್ಯಾಚುಲರ್ ಆಫ್ ಫೈನ್ ಆರ್ಟ್ ಪೇಂಟಿಂಗ್ ಸ್ಪೆಷಲೈಸೇಷನ್ ಮೈಸೂರಲ್ಲಿ ಮಾಡಿದ್ದು. ಹಾ ಹಾ, ಮೈಸೂರಲ್ಲಿ ವ್ಯಾಸಂಗ ಮಾಡಿದ್ರೆ? ಹೌದು. ಅಂದ್ರೆ ನಿಮ್ಮ ಆಸಕ್ತಿ ಚಿತ್ರಕಲೆ ಕ್ಷೇತ್ರದಲ್ಲಿ? ಹೌದು. ಇದರಲ್ಲಿ ಈ ಕೃಷಿ ಮತ್ತು ಈಗ ನೀವು ಮಾಡ್ತಾ ಇರತಕ್ಕಂತಹ ಗಾಣದ ಎಣ್ಣೆ ಉತ್ಪಾದನೆ ಮಾಡತಕ್ಕಂತ ಒಂದು ಇಂಡಸ್ಟ್ರಿ, ನಿಮ್ಮ ಆಸಕ್ತಿ ಮತ್ತು ಈಗಿನ ಉದ್ಯಮ ಇವು ಬೇರೆ ಬೇರೆ, ಹೇಗೆ ಇದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಳ್ತಿದ್ರಿ? ನಾವು ಚಿಕ್ಕವರಿದ್ದಾಗಿಂದ ಇಲ್ಲಿ ಮೇನ್ ಅಗ್ರಿಕಲ್ಚರ್ ಬೇಸ್ಡ್ ಊರಾಗಿರೋದ್ರಿಂದ ಮುಂಚೆಯಿಂದನು ನಾವು ಅಗ್ರಿಕಲ್ಚರ್ ಬಗ್ಗೆ ಎಲ್ಲ ನೋಡ್ತಾ ಇದ್ವಿ. ಹಂಗಾಗಿ ನನ್ನ ಪೇಂಟಿಂಗ್ ಅಲ್ಲೆಲ್ಲ ಅಗ್ರಿಕಲ್ಚರ್ ಬಗ್ಗೆ ಸ್ವಲ್ಪ ಇನ್ಕ್ಲೂಡ್ ಮಾಡ್ತಾ ಇದ್ದೆ. ಓಹೋಹೋ, ನಿಮ್ಮ ಪೇಂಟಿಂಗ್ ಗಳೆಲ್ಲ ಅದೆಲ್ಲ ಪ್ರದರ್ಶನ ಆಗ್ತಿತ್ತು? ಹೌದು. ಹಂಗಾಗಿ ಇದ್ರ ಬಗ್ಗೆ ಆಸಕ್ತಿ ಇರೋದ್ರಿಂದ ನಾನು ಬೆಂಗಳೂರಲ್ಲಿ ಒಬ್ರು ನಾರಾಯಣ ರೆಡ್ಡಿ ಅಂತ ಒಬ್ರು ಕೃಷಿಕರು ಇದ್ದಾರೆ, ಅವರು ಆರ್ಗ್ಯಾನಿಕ್ ಫಾರ್ಮರ್, ಅವರು ಸಾವಯವ ಕೃಷಿಕರು. ಅವ್ರ ಮನೇಲಿ ಒಂದೆರಡು ತಿಂಗಳ ಇದ್ದು ಅಗ್ರಿಕಲ್ಚರ್ ಬಗ್ಗೆ ಎಲ್ಲ ತಿಳ್ಕೊಂಡು ಮತ್ತೆ ಈಗ ನಮ್ಮೂರಿಗೆ ಬಂದು ಅಗ್ರಿಕಲ್ಚರ್ ಮಾಡ್ತಾ ಇದ್ದೀನಿ. ಇದು ಎಷ್ಟು ವರ್ಷಗಳ ಪಯಣ ಇದು, ನಿಮ್ಮ ವಿದ್ಯಾಭ್ಯಾಸ ಮತ್ತು ಮೈಸೂರಿನ ವೃತ್ತಿ, ಈ ಮಧ್ಯೆ ನೀವು ಸಾವಯವ ಕೃಷಿಯನ್ನ ಕಲಿಕೆ, ಎಷ್ಟು ವರ್ಷಗಳ ಪ್ರಯಾಣ ಇದು? ನಮ್ದು ಎಜುಕೇಶನ್ ಎಲ್ಲ ಕಂಪ್ಲೀಟ್ ಆಗಿ 10 ಇಯರ್ಸ್ ಆಯ್ತು. ಒಂದು 3-4 ಇಯರ್ಸ್ ನಾನು ಅಗ್ರಿಕಲ್ಚರ್ ಅಲ್ಲೇ ಕಲಿಬೇಕಾಯ್ತು. ಸ್ಟಾರ್ಟಿಂಗ್ ಅಲ್ಲಿ ನಮ್ಗೇನು ಗೊತ್ತಿದ್ದಿಲ್ಲ. ಅಂದ್ರೆ ನೀವು ಮೈಸೂರಲ್ಲಿ ವೃತ್ತಿಯನ್ನ ಆರಂಭಿಸಿದ್ರಿ? ಹೌದು. ಯಾವ ಕ್ಷೇತ್ರದಲ್ಲಿ, ಅಲ್ಲಿ ಏನ್ ಮಾಡ್ತಾ ಇದ್ರಿ? ಅಲ್ಲಿ ಅಡ್ವರ್ಟೈಸ್ಮೆಂಟ್ ಇದ್ರಲ್ಲಿ ಡಿಸೈನರ್ ಆಗಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಎಷ್ಟು ವರ್ಷ ಇದ್ರಿ? ಅಲ್ಲಿ 2 ವರ್ಷ ಕೆಲಸ ಮಾಡಿದೆ. 5 ವರ್ಷ ನಂದು ಡಿಗ್ರಿ. 7 ವರ್ಷ ಮೈಸೂರಲ್ಲಿ ಕಳೆದ್ರಿ? ಹೌದು. ಅದನ್ನ ತೊರಿಬೇಕಾಗಿರ್ತಕ್ಕಂತ ಅನಿವಾರ್ಯತೆಗಳು ಬಂತ ಅಥವಾ ನೀವೇ ಈ ಕಡೆಗೆ ಸ್ಕಿಪ್ ಆದ್ರೆ ಹೇಗೆ? ಇಲ್ಲ ಸರ್, ಅದು ನಾವು ಮುಂಚೆಯಿಂದ ಹಳ್ಳಿಯಲ್ಲಿ ಬೆಳೆದ ಕಾರಣ ಇಲ್ಲಿ ಫ್ರೀಡಮ್, ಇಲ್ಲಿ ಕಲ್ಚರ್ ನಮ್ಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಅಲ್ಲಿ ಸಿಟಿದು ನಮ್ಗೆ ಅಷ್ಟೊಂದು ಒಕ್ಕೊಳ್ಳಿಲ್ಲ. ಹಂಗಾಗಿ ನಮ್ಮೂರಲ್ಲಿ ಏನಾದ್ರು ಮಾಡೋಣ, ಎಲ್ಲ ಅನುಕೂಲ ಇದೆ ಅಲ್ಲ ಅಂತಂದೇಳಿ ಇಲ್ಲಿ ಬಂದು ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದ್ವಿ. ನಿಮ್ದು ಇಲ್ಲಿ ಭೂಮಿ ಐತೆ? ಭೂಮಿ ಇದೆ. ನಿಮ್ಮ ತಂದೆ ಇವರೆಲ್ಲ ಕೃಷಿ ಮಾಡ್ತಾ? ನಮ್ ತಾತ ನಮ್ ತಂದೆ ಎಲ್ಲ ಕೃಷಿಕರೇ, ಜೊತೆಗೆ ಬಿಸ್ನೆಸ್ ಮಾಡ್ತಾ ಇದ್ರು. ಅದೇ ತರ ನಾನು ಈಗ. ನಿಮ್ಗೆ ಬಾಲ್ಯದ ಕೃಷಿಯಲ್ಲಿ ತೊಡಗಿಕೊಂಡದ್ದು ಉಂಟು, ಅನುಭವ ಇತ್ತು? ಬಾಲ್ಯದಲ್ಲಿ ನೋಡಿದೀನಿ ಅಷ್ಟೇ, ತೊಡಗಿಕೊಂಡಿಲ್ಲ. ಅಂದ್ರೆ ನಮ್ಮನೆಯಲ್ಲೆಲ್ಲರೂ ಎಜುಕೇಶನ್ಗೆ ಇಂಪಾರ್ಟೆನ್ಸ್ ಕೊಟ್ರು ನಮಗೆ. ಸೊ ಹಂಗಾಗಿ ನಾವೆಲ್ಲ ಸಿಟಿಲೇ ಓದಿದ್ದು. ಸಿಟಿಲೇ ಓದಿ ಬೆಂಗಳೂರಲ್ಲಿ ನಾರಾಯಣ ರೆಡ್ಡಿ ಅವರ ಬಳಿ ನೀವು ಸಾವಯವ ಕೃಷಿ ಬಗ್ಗೆ ತಿಳ್ಕೊಂಡ್ರಿ? ಹೌದು. ಅಲ್ಲಿಂದ ಬಂದ ಮೇಲೆ ನೀವು ನೇರವಾಗಿ ಕೃಷಿ ಮಾಡ್ಬೇಕಂತಾನೆ ನಿರ್ಧಾರ ಮಾಡ್ಕೊಂಡು ಬಂದಿದ್ರಿ? ಹೌದು ಸರ್. ಏನ್ ಶುರು ಮಾಡಿದ್ರಿ ಆರಂಭದಲ್ಲಿ? ಆರಂಭದಲ್ಲಿ ನಾವು ಫ್ಲೋರಿಕಲ್ಚರ್ ಎಲ್ಲ ಮಾಡಿದ್ವಿ, ಅಂದ್ರೆ ಚೆಂಡು ಹೂ ಬೆಳೆಯೋದು, ಅದೆಲ್ಲ ಮಾಡಿದ್ವಿ. ಆಮೇಲೆ ತೋಟಗಾರಿಕೆ ಅರಣ್ಯ ಗಿಡಗಳನ್ನೆಲ್ಲ ಹಾಕೊಂಡಿದ್ವಿ. ಆಮೇಲೆ ಹಣ್ಣಿನ ಗಿಡಗಳೆಲ್ಲ ಹಾಕಿದ್ವಿ. ಎಲ್ಲ ಸಾವಯವ ಪದ್ಧತಿಯಲ್ಲೇ ಸ್ಟಾರ್ಟ್ ಮಾಡಿದ್ವಿ. ಬಿಗಿನಿಂಗ್ ಸಾವಯವದಲ್ಲೇ? ಹೌದು. ಸಾವಯವ ಮಾಡುವವರಿಗೆ ಕೆಲವು ಸವಾಲುಗಳಿರ್ತದೆ. ಅಂದ್ರೆ ಇಲ್ಲಿ ಬೇಸಿಕ್ ಆಗಿ ಇಲ್ಲಿಯ ಮಣ್ಣಿನ ಗುಣ ಹೇಗಿದೆ ಅಥವಾ ಇದುವರೆಗೂ ಆ ಮಣ್ಣಿನಲ್ಲಿ ಬೆಳೆದಂತಹ ಪದ್ಧತಿಗಳು ಬೇರೆ ಬೇರೆ ಇರ್ತದೆ. ನೀವು ಆರ್ಗ್ಯಾನಿಕ್ ಬೆಳೆಯನ್ನೇ ಬೆಳಿಬೇಕು ಅಂತ ನಿರ್ಧಾರ ಮಾಡಿದಾಗೆ ಆ ತರದ ಏನಾದ್ರೂ ನಿಮ್ಗೆ ಸಮಸ್ಯೆ ಸವಾಲುಗಳು ಅನಿಸಿತ ಹೇಗೆ? ಹೌದು ಸರ್, ಸ್ಟಾರ್ಟಿಂಗ್ ಅಲ್ಲಿ ಆಗುತ್ತೆ, ಯಾಕಂದ್ರೆ ಮುಂಚೆ ಎಲ್ಲ ಇವರು ಕೆಮಿಕಲ್ ಹಾಕಿ ಎಲ್ಲ ಕನ್ವರ್ಟ್ ಆಗಿರುತ್ತಲ್ವಾ, ಮತ್ತೆ ನಾವು ಸಾವಯವ ತರಕ್ಕೆ ಒಂದ್ 2-3 ವರ್ಷ ಟೈಮ್ ಹಿಡಿಯುತ್ತೆ. ಮತ್ತೆ ನಾವು ಅದು ಸಾವಯವ ಪದ್ಧತಿಯಲ್ಲಿ ಅದನ್ನ ಕನ್ವರ್ಟ್ ಮಾಡಿಕೊಂಡು ನೆಕ್ಸ್ಟ್ ಎಲ್ಲ. ನಿಮ್ಮ ಪ್ರಕಾರ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಲಿಕ್ಕೆ ಬೇಕಾಗುವಂತ ಸೋರ್ಸ್ಗಳು ಏನು? ಅಂದ್ರೆ ಯಾವ ರೀತಿಯ ಇನ್ಪುಟ್ ಗಳನ್ನು ಕೊಡಬೇಕು, ಒಳಸುರಿಗಳನ್ನು ಏನೇನು ಕೊಡಬೇಕು, ನೀವು ಏನೇನು ಕೊಡ್ತಾ ಬಂದ್ರಿ ಮಣ್ಣನ್ನ ಮತ್ತೆ ಅದನ್ನ ರೀಕನ್ಸ್ಟ್ರಕ್ಟ್ ಮಾಡೋದಕ್ಕೆ? ಇದ ದಯಂಚ ಆಮೇಲೆ ಸೆಣಬು ಅಂತಂದೆಲ್ಲ ಬರುತ್ತೆ, ಅದನ್ನೆಲ್ಲ ಮಳೆಗಾಲದಲ್ಲಿ ಒಂದು 2-3 ತಿಂಗಳು ಹಾಕಿ ಅದನ್ನ ಮಣ್ಣಿಗೆ ಸೇರಿಸಬೇಕು, ಹಸಿರೆಲ್ಲ ಗೊಬ್ಬರ ಆಗುತ್ತೆ. ಹಸಿರು ಗೊಬ್ಬರ. ಆಮೇಲೆ ಈ ಸಗಣಿ ಗೊಬ್ಬರ, ಆಡಿನ ಗೊಬ್ಬರ ಇದನ್ನೆಲ್ಲ ಹಾಕಿದ್ರೆ ಒಂದ್ ಸ್ವಲ್ಪ ಹದ ಆಗುತ್ತೆ, ಅದೇ ರೀತಿ ಒಂದ್ 2 ಸರಿ ಮಾಡಿದ್ರೆ ಅದು ಕನ್ವರ್ಟ್ ಆಗುತ್ತೆ. ಅಂದ್ರೆ ಇಳುವರಿ ಕಡಿಮೆ ಆಗುತ್ತೆ, ಕಡಿಮೆ ಇರುತ್ತೆ. ಈ ಕೆಮಿಕಲ್ ಹಾಕಿದ್ರೆ ಅಷ್ಟು ಬರುತ್ತೆ, ಅಷ್ಟು ಬರಲ್ಲ, ಬಟ್ ನಮಗೆ ಹಂಗೆ ರೋಗಗಳು ಕಡಿಮೆ ಇರುತ್ತೆ, ಅದ ತಿಂದ್ರೆ ಮತ್ತೆ ನಮಗೂ ರೋಗಗಳು ಕಡಿಮೆ ಇರುತ್ತೆ. ಸಸ್ಟೈನಬಲ್ ಸಸ್ಟೈನಬಲ್ ಬೆಳೆನೂ ಸಸ್ಟೈನಬಲ್, ಆ ಬೆಳೆಯನ್ನ ತಿನ್ನುವಂತ ನಾವು ಸಸ್ಟೈನಬಲ್ ಆಗ್ತೀವಿ. ಸೊ ಇದು ನಿಮ್ಗೆ ಆರಂಭದಲ್ಲಿ ಫೀಲಿಂಗ್ ಆಯ್ತು. ಹೌದೌದು. ಸೊ ಆರಂಭದಲ್ಲಿ ನೀವು ಅಂದ್ರೆ ಕಮರ್ಷಿಯಲ್ ಕ್ರಾಪ್ನೇ ಮಾಡ್ತಾ ಬಂದಿದ್ರಿ, ಅಂದ್ರೆ ಫುಡ್ ಕ್ರಾಪ್ಸ್ ಏನಾದ್ರೂ ಬೆಳಿತಾ ಇದ್ರೆ ಅವಕ್ಕೆ ಆಹಾರ ಬೆಳೆಗಳು? ಇಲ್ಲ, ಆಹಾರ ಬೆಳೆಗಳು ಅಂದ್ರೆ ಇಲ್ಲಿ ಸ್ವಲ್ಪ ನಮ್ದು ನೀರು ಇದ್ದಿಲ್ಲ, ನೀರಿಂದು ತೊಂದರೆ ಇತ್ತು ಅವಾಗ, ಹಂಗಾಗಿ ನಾವು ಬರೀ ಬೇರೆ ನೀರು ತಗೊಂಡು ಈ ಫ್ಲೋರಿಕಲ್ಚರ್ ಇದೊಂದು ಸ್ಟಾರ್ಟ್ ಮಾಡಿದ್ವಿ. ನಂತರ ನಾವು ನೀರಿಗೆ ವ್ಯವಸ್ಥೆ ಮಾಡಿಕೊಂಡು ಆಮೇಲೆ ಈಗ ಹಣ್ಣಿನ ಗಿಡಗಳೆಲ್ಲ ಬೆಳೀತಾ ಇದ್ವಿ. ಈಗಲೂ ಹಣ್ಣಿನ ಗಿಡಗಳು ಇದಾವೆ? ಹಾ ಇದಾವೆ. ಕಂಟಿನ್ಯೂ ಯಾವ್ಯಾವ ರೀತಿಯ ಹಣ್ಣುಗಳನ್ನ? ನಾವು ಎಲ್ಲ ಮಿಕ್ಸ್ ಮಾಡಿದ್ವಿ ಸರ್, ತೆಂಗಿನ ಗಿಡ ಹಾಕಿದ್ವಿ, ಆಮೇಲೆ ಸಪೋಟ, ಮಾವು, ಆಮೇಲೆ ಬಿಟ್ಟದನಲ್ಲಿ ಬೆಟ್ಟದನಲ್ಲಿ ಹಲಸು, ಎಲ್ಲಾ ತರದ್ದು ಹಾಕಿ ಎಲ್ಲಾ ತರದ್ದು ಹಾಕಿದ್ರು. ಸೊ ಅದು ನಿಮ್ಗೆ ಕಮರ್ಷಿಯಲ್ ಆಗಿದೆ ಇದನ್ನ ಅಥವಾ ನಿಮ್ಗೆ ಎಷ್ಟ್ ಬೇಕಷ್ಟು ಕೊಟ್ಟಿದ್ರೆ? ಇಲ್ಲ, ನಮ್ಗೆ ಎಷ್ಟ್ ಬೇಕಷ್ಟು ಹಾಕೊಂಡಿದ್ವಿ. ನೆಕ್ಸ್ಟ್ ಇದು ಹೆಂಗೆ ಗಾಣದೆಣ್ಣೆ ಇದು ಬ್ರ್ಯಾಂಡ್ ಮಾಡಿದ್ವಿ, ಆ ತರನೇ ಅದನ್ನು ಬ್ರ್ಯಾಂಡ್ ಮಾಡಿ ಎಲ್ಲಾ ತರದ ಹಣ್ಣು ಹಾಕಿ ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ ಎಲ್ಲ. ನೂತನ್ ಕುಮಾರ್ ಅವರು ಗಾಣದ ಎಣ್ಣೆಯನ್ನ ತಯಾರ್ ಮಾಡಿ ಅದೊಂದು ಬ್ರ್ಯಾಂಡ್ ಆಗಿ ಮಾಡ್ಕೊಂಡಿದ್ರಿ, ಇದು ಮೊದಲು ನಿಮ್ಮ ಕುಟುಂಬದಲ್ಲಿ ಇತ್ತ ಈ ಉದ್ಯಮ ಹೇಗೆ? ಇಲ್ಲ ಸರ್, ನಮ್ಮ ಕುಟುಂಬದಲ್ಲಿ ಏನಿದ್ದಿಲ್ಲ. ಆಕ್ಚುಲಿ ಫಸ್ಟ್ ನಾವು ನಮ್ಮನೆಗೋಸ್ಕರ ಒಂದು ಗಾಣ ಹಾಕೊಂಡಿದ್ವಿ, ನಮ್ದು ಹಿಟ್ಟಿಂಗ್ ಗಿಣಿ ಇತ್ತು, ಹಿಟ್ಟಿಂಗ್ ಗಿಣಿಯಲ್ಲಿ ಒಂದು ರೂಮ್ ಮಾಡಿಬಿಟ್ಟು ನಮ್ಮನೆಗೋಸ್ಕರ ಹಾಕೊಂಡಿದ್ದು. ಅದು ಮಿಷನ್ ಗಾಣ? ಹೌದು, ಕಟ್ಟಿಗೆ ಗಾಣದ್ದೆ, ಕಟ್ಟಿಗೆದ್ದೆ, ಬಟ್ ಕರೆಂಟ್ ಸೋರ್ಸ್ ಹಾಕೊಂಡಿದ್ವಿ. ಆಮೇಲೆ ಇಲ್ಲಿ ನಮ್ ಬಳ್ಳಾರಿ ಡಿಸ್ಟ್ರಿಕ್ ಅಲ್ಲಿ ನಮ್ದೇ ಫಸ್ಟ್ ಗಾಣ ಹಾಕಿರೋದು. ಯಾವಾಗ ಇದು? 3 ವರ್ಷ ಆಯ್ತು ಸರ್. 3 ವರ್ಷ ಇನ್ನು ಬಳ್ಳಾರಿ ಡಿಸ್ಟ್ರಿಕ್ ಇತ್ತವಾಗ. ಹಾಗೆ ಎಲ್ಲೂ ಇರ್ಲಿಲ್ವಾ? ಇಲ್ಲ ಇದ್ದಿಲ್ಲ ಸರ್, ಬಳ್ಳಾರಿಯಲ್ಲಿ ಇದ್ದಿಲ್ಲ, ಹಾಸ್ಪಿಟಲ್ ಇದ್ದಿಲ್ಲ. ನಾವು ಮನೆಗೆಲ್ಲ ಬೆಂಗಳೂರಿಂದ ತರಿಸ್ತಾ ಇದ್ವಿ. ಆಮೇಲೆ ನಮ್ಮ ಮನೇಲೆಲ್ಲ ಆರೋಗ್ಯ ಸುಧಾರಣೆ, ಅದಕ್ಕೆ ನಾವು ಇಲ್ಲೇ ಹಾಕ್ಬಿಡೋಣ ಅಂತೇಳಿ ಪ್ಲಾನ್ ಮಾಡಿ ಮನೆಗೋಸ್ಕರ ಒಂದು ಹಾಕೊಂಡ್ವಿ. ಒಂದು ಸಿಂಗಲ್ ಹಾಕೊಂಡ್ರಿ? ಒಂದು ಸಿಂಗಲ್ ಹಾಕೊಂಡ್ವಿ. ಎಷ್ಟು ವೆಚ್ಚ ಬಂತು ಹಾಗಾದ್ರೆ? ಅದು ಮಷೀನು 2.5 ಲಕ್ಷ ಆಯ್ತು ಸರ್. ಅದು ನಮ್ದು ಕರೆಂಟ್ ಮುಂಚೆಯಿಂದನು ಪರ್ಮಿಷನ್ ಇದ್ದಿದ್ರಿಂದ ಅದ್ರದ್ದೇನು ವೆಚ್ಚ ಎಕ್ಸ್ಟ್ರಾ ಆಗಿದಿಲ್ಲ. ಅಂದ್ರೆ ಮೊದಲೇ ಅದು ಕಮರ್ಷಿಯಲ್ ಕಮರ್ಷಿಯಲ್ ಇತ್ತು ಸರ್. ಸೊ ಆರಂಭದಲ್ಲಿ ಈಗ ನೀವು ಮನೆಗಾಗಿನೇ ಎಣ್ಣೆ ಉತ್ಪಾದನೆ ಮಾಡ್ಕೊಳ್ಳಿಕ್ ಶುರು ಮಾಡ್ಕೊಂಡ್ರಿ, ಗಾಣದೆಣ್ಣೆ ಯಾವ್ಯಾವ ಎಣ್ಣೆಯನ್ನ ತಯಾರು ಮಾಡ್ತಿದ್ರಿ? ಸರ್, ಆರಂಭದಲ್ಲಿ ನಾವು ಶೇಂಗಾ ಮತ್ತೆ ಕೊಬ್ಬರಿ ಮಾಡ್ತಾ ಇದ್ವಿ. ಆಮೇಲೆ ತುಂಬಾ ಜನ ನಮಗೆ ನಾವು ತಗೊಂತೀವಿ ಅಂತ ಹೇಳಿದಾಗ ಮತ್ತೆ ನಾವು ಫುಡ್ ಲೈಸೆನ್ಸ್ ತಗೊಂಡು ನಮ್ದೇ ಬ್ರ್ಯಾಂಡ್ ಮಾಡಿದ್ವಿ. ಇವಾಗ ಕೊಬ್ಬರಿ, ಎಳ್ಳು, ಶೇಂಗಾ, ಕುಸುಬೆ, ಅಗಸೆ, ಸಾಸಿವೆ ಮತ್ತು ಬಾದಾಮಿ ಎಲ್ಲ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ವಿಧದ ಎಣ್ಣೆಗಳನ್ನ ತಯಾರು ಮಾಡ್ತಾ ಇದ್ರಿ? ಹೌದು. ಹಂತವಾಗಿ ಈಗ ಮೊದಲು ಒಂದು ಗಾಣವನ್ನ ಹಾಕೊಂಡ್ರಿ, ಮತ್ತೆ ಈಗ ಎಷ್ಟು ಗಾಣಗಳಿದಾವೆ? ಈಗ 4 ಮಾಡ್ಕೊಂಡಿದ್ದೀವಿ ಸರ್. 4 ಬೇರೆ ಬೇರೆ ಎಣ್ಣೆಯನ್ನ ತಯಾರಿಸಲಿಕ್ಕೆ ಇದ್ ಮಾಡ್ಕೊಂಡಿದ್ದೀರಿ? ಹೌದು. ಅಂದ್ರೆ ಒಬ್ಬರು ಇದನ್ನ ಎಲ್ಲ ನಿರ್ವಹಿಸಬಹುದಾ? ಮಾಡ್ಬೋದು ಸರ್, ನಂಗೆ ತೋಟದಲ್ಲಿ ಸ್ವಲ್ಪ ಕೆಲಸ ಮಾಡಿ ಅಭ್ಯಾಸ ಇದ್ರಿಂದ ಆರಾಮಾಗಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಒಬ್ಬರೇ ಮೇಂಟೈನ್ ಮಾಡ್ತೀವಿ? ಒಬ್ಬರೇ ಮೇಂಟೈನ್ ಮಾಡ್ತೀವಿ. ನಿಮಗೆ ಲೇಬರ್ ನೀಡ್ ಅನ್ಸಿದ್ಯಾ, ಬೇಕಾಗಿದೆ ಅಂತ ಅನ್ಸಿದ್ಯಾ? ಸದ್ಯ ನೀಡ್ ಅನ್ಸಿಲ್ಲ ಸರ್, ನಾನು ಆಕ್ಟಿವ್ ಸ್ವಲ್ಪ ಕೆಲಸ ಮಾಡ್ತಾ ಇರೋದ್ರಿಂದ ನೀಡ್ ಅನ್ಸಿಲ್ಲ, ನೆಕ್ಸ್ಟ್ ಬೇಕಾಗುತ್ತೆ. ಹೀಗೆ ಹೇಳಿ, ಅಂದಾಜು ಎಷ್ಟು ವಹಿವಾಟಿದೆ, ಅಂದ್ರೆ ಎಷ್ಟು ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ ಎಣ್ಣೆ, ಯಾವ್ಯಾವದಕ್ಕೆ ಹೆಚ್ಚು ಬೇಡಿಕೆ ಇದೆ, ಎಲ್ಲೆಲ್ಲಿ ಕಳಿಸ್ತಾ ಇದ್ದೀರಿ? ನಮ್ ಕಡೆ ಒಂದು 80% ಶೇಂಗಾ ಎಣ್ಣೆನೆ ಮೂವ್ಮೆಂಟ್ ಆಗ್ತಿರೋದು ಸರ್. ರೆಗ್ಯುಲರ್ ಆಗಿ ಬೇಕಾ? ರೆಗ್ಯುಲರ್ ಆಗಿ ಇಲ್ಲಿ ತಗೊಂತಾರ ಶೇಂಗಾ ಎಣ್ಣೆ, ಮತ್ತೆ ಡಾಕ್ಟರ್ಸ್ ಅವರೆಲ್ಲ ಸ್ವಲ್ಪ ಕೊಬ್ಬರಿ ಎಣ್ಣೆ ತಗೊಂತಾ ಇದಾರೆ, ಅಗಸೆ ಎಣ್ಣೆ, ಸಾಸಿವೆ ಎಣ್ಣೆ ಈಗ ಸ್ವಲ್ಪ ಹೋಗ್ತಾ ಇದೆ, ಬಟ್ 80% ಶೇಂಗಾ ಎಣ್ಣೆನೆ ಹೋಗ್ತಾ ಇದೆ. ಒಂದು ಆವರೇಜ್ ಮಂತ್ಲಿ ಎಷ್ಟು ಪ್ರೊಡಕ್ಷನ್ ಆಗ್ತದೆ? ಒಂದು 1000 ಲೀಟರ್ ಹೋಗುತ್ತೆ. ಎಲ್ಲ ವೆರೈಟಿ ಸೇರಿ? ಎಲ್ಲ ವೆರೈಟಿ ಸೇರಿ. ಈಗ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ಅಡುಗೆ ಎಣ್ಣೆಗಳು ಸಿಗ್ತದೆ, ಹೌದು, ಕಡಿಮೆ ಬೆಲೆಗೆ ಸಿಗ್ತದೆ. ಕಾಣದ ಎಣ್ಣೆ ಅಂದಾಗ ಸ್ವಲ್ಪ ಬೆಲೆ ಜಾಸ್ತಿ ಅನ್ನೋದು ಇದೆ, ಹೌದು. ನೀವು ಜನರಿಗೆ ಹೇಗೆ ಕನ್ವಿನ್ಸ್ ಮಾಡ್ತೀರಾ ಇದರ ಗುಣಮಟ್ಟಕ್ಕೂ, ಅಂಗಡಿಯಲ್ಲಿ ಸಿಗ್ತಕ್ಕಂಥ ಎಣ್ಣೆಯ ಗುಣಮಟ್ಟಕ್ಕೂ? ಇದನ್ನ ಕನ್ವಿನ್ಸ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಹೌದು. ಈಗ ಕೆಲವರು ಅದನ್ನ ಅರ್ಥ ಮಾಡ್ಕೊಳ್ತಾರೆ, ಇದು ಎಷ್ಟೇ ಆಗಲಿ ನೀಡ್ ಇದೆ, ಇದು ಇಂಪಾರ್ಟೆಂಟ್ ಅಂತ ಗೊತ್ತು. ಮತ್ತೆ ಎಸ್ಟಾಬ್ಲಿಷ್ ಮಾಡುವಾಗಲೂ ಸತ ಈ ಥರದ ಒಂದು ಸವಾಲುಗಳು ಬರ್ತವೆ, ಜನರನ್ನ ಹೀಗೆ ಕನ್ವರ್ಟ್ ಮಾಡೋದು ಯಾವ ರೀತಿ ನೀವು ಇದು ಮಾಡ್ತೀರಿ? ಇಲ್ಲ ಸರ್, ಆಕ್ಚುಲಿ ಇವಾಗ ಜನರಿಗೆ ಗೊತ್ತಾಗಿದೆ, ಒಂದು ಕೆ ಜಿ ಶೇಂಗಾ ಎಣ್ಣೆ ಬರ್ಬೇಕಾದ್ರೆ 3 ಕೆಜಿ ಶೇಂಗಾ ಬೇಕು ಅಂತ, ಶೇಂಗಾ ರೇಟ್ ಏನಂತ ಜನರಿಗೆ ಗೊತ್ತಿರುತ್ತೆ. ಅಷ್ಟು ಕಡಿಮೆಗೆ ಎಣ್ಣೆ ಎಲ್ಲರೂ ಲಾಭ ತಗೊಂಡು ಹೆಂಗ್ ಕೊಡ್ತಾರ ಅಂತಂದು ಅವ್ರಿಗೂ ಕ್ವಶನ್ ಇದೆ. ಬಟ್ ಅವರಿಗೆ ಎಲ್ಲಿ ಸಿಗುತ್ತೆ ಚಲೋದು ಅಂತಂದ್ ಗೊತ್ತಿದ್ದಿಲ್ಲ ಇಷ್ಟ ದಿನ. ಇವಾಗ ಗೊತ್ತಾಗ್ತಿರೋದ್ರಿಂದ ಎಲ್ಲ ಹಳ್ಳಿಯವರು ಹಾಕ್ಸ್ಕೊಂಡು ಹೋಗ್ತಾರೆ ಇಲ್ಲಿ ಬಂದು. ಆಕ್ಚುಲಿ ಎಜುಕೇಟೆಡ್ ಸಹ ಇನ್ನು ಕನ್ವರ್ಟ್ ಆಗಿಲ್ಲ ಸರ್. ಇಲ್ಲಿ ತಾಂಡವದವರು, ನಮ್ಮೂರವರು ಮತ್ತೆ ಸುತ್ತಮುತ್ತಲ ಹಳ್ಳಿಯವರೆಲ್ಲರೂ ಶೇಂಗಾ ಕೊಬ್ಬರಿ ಎಲ್ಲ ತಗೊಂಬಂದು ಅವರೇ ಎಣ್ಣೆ ಹಾಕ್ಸ್ಕೊಂಡು ಹೋಗ್ತಾರೆ. ಇನ್ನು ಅವರೇ ಹೇಳ್ತಾರೆ ಸರ್, ಅದು ಯಾವ ಎಣ್ಣೆ ಗೊತ್ತಿಲ್ಲ, ಅಲ್ಲಿ ಹೆಂಗ್ ತಯಾರಾಗುತ್ತೆ ಗೊತ್ತಿಲ್ಲ, ಏನೇನ್ ಮಿಕ್ಸ್ ಇದೆ ಗೊತ್ತಿಲ್ಲ. ಇಲ್ಲಿ ಕಣ್ಣಾರೆ ನಾವು ನೋಡಿ ಹಾಕ್ಸ್ಕೊಂಡು ಹೋಗ್ತಿವಿ, ನಮಗೆ ಖುಷಿ ಆಗುತ್ತೆ, ಇಲ್ಲಿ ಆರಾಮಾಗಿ ತಿನ್ಕೊಂಡು ಹೋಗ್ತಿವಿ ಅಂತಂದು. ಅಂತ ವಿಶ್ವಾಸಾರ್ಹವಾಗಿರ್ತಕ್ಕಂಥ ಒಳ್ಳೆ ಗುಣಮಟ್ಟದ ಎಣ್ಣೆಯನ್ನ ನಮ್ಮ ಕಣ್ಣೆದುರಿಗೆ ಉತ್ಪಾದನೆ ಮಾಡ್ಕೊಂಡು ತಗೊಂಡು ಹೋಗ್ತೀವಿ ಅಂತ. ಹೌದೌದು. ಸೊ ಈಗ ನಿಮ್ಗೆ ಅದಕ್ಕೊಂದು ಲೈಸೆನ್ಸ್ ಅಂತ ಬೇಕಾಗ್ತದೆ, ಆ ಪ್ರೊಸೆಸ್ ಯಾವಾಗ ಶುರು ಮಾಡಿದ್ರಿ, ಹೇಗೆ ಅದು ಮುಗೀತು, ಪ್ರೊಸೆಸ್ ಕಂಪ್ಲೀಟ್ ಆಯ್ತು? ಅದೇ ಸರ್, ನಾವೀಗ ಯಾವಾಗ ಮಾರುಕಟ್ಟೆಗೆ ಮಾರ್ಬೇಕು ಅಂತಂದು ಸ್ಟಾರ್ಟ್ ಮಾಡಿದ್ವಿ, ಅವಾಗೆ ನಾವು ಫುಡ್ ಲೈಸೆನ್ಸ್ ತಗೋಬೇಕು ಅನ್ನೋದು ಗೊತ್ತಾಯ್ತು ನಮ್ಗೆ. ಅದು ಫುಡ್ ಲೈಸೆನ್ಸ್ ಗೆ ಸ್ಯಾಂಪಲ್ ಕೊಟ್ವಿ ನಾವು, ಸ್ಯಾಂಪಲ್ ಟೆಸ್ಟ್ ಮಾಡ್ತಾರೆ. ಅದು ಎಲ್ಲಿ ಕೊಡ್ತೀರಾ ನೀವನ್ನ? ಇದು ಆರೋಗ್ಯ ಇಲಾಖೆ ಅಂತ ಇರುತ್ತೆ ಸರ್ ಡಿಸ್ಟ್ರಿಕ್ಟ್ ಇದ್ರಲ್ಲಿ, ಅಲ್ಲಿ FSSAI ಅಂತಂದ ಹೇಳಿ ಫುಡ್ ಲೈಸೆನ್ಸ್ ಕೊಡ್ತಾರೆ. ಅವ್ರಿಗೆ ಸ್ಯಾಂಪಲ್ ಕೊಡ್ಬೇಕು, ಅದನ್ನ ಟೆಸ್ಟಿಗೆ ಕಳಿಸ್ತಾರೆ, ಅದು ಗುಣಮಟ್ಟದ್ದಾಗಿದೆ ಅಂದ್ರೆ ಅವರು ನಮಗೆ ಲೈಸೆನ್ಸ್ ಕೊಡ್ತಾರೆ ಸರ್. ಅದೆಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗಕ್ಕೆ ಎಷ್ಟು ದಿನ ಹಿಡಿತು ನಿಮಗೆ? ಒಂದು ವಾರ ಆಗುತ್ತೆ ಸರ್. ಒಂದು ವಾರ ಟೈಮ್ ಆಗುತ್ತೆ. ಅಂದ್ರೆ ಅಲ್ಲಿ ಲೈಸೆನ್ಸ್ ತಗೊಳ್ಳೋದಕ್ಕೆ, ಈಗ ನೀವು ಶೇಂಗಾ ಎಣ್ಣೆ ತಯಾರು ಮಾಡ್ತೀರಿ, ಮತ್ತೆ ಅಗಸೆ ತಯಾರು ಮಾಡ್ತೀರಿ, ಎಳ್ಳಿಂದ ತಯಾರು ಮಾಡ್ತೀರಿ, ಪ್ರತಿಯೊಂದನ್ನು ನೀವು ಸ್ಯಾಂಪಲ್ಸ್ ಕಳಿಸ್ಬೇಕಾ, ಹೇಗೆ? ಹೌದು ಸರ್, ಪ್ರತಿಯೊಂದು ಸ್ಯಾಂಪಲ್ ನೋಡ್ಬಿಟ್ಟು ಅವರು ಇದು ಗುಣಮಟ್ಟದಾಗಿದೆ ಅಂತ ಹೇಳಿ, ಅಂದ್ರೆ ಎಡಿಬಲ್ ಓಕೆ ತಿನ್ಬಹುದು ಅಂತ ಅಂದಾಗ ಅವರು ಲೈಸೆನ್ಸ್ ಕೊಡ್ತಾರೆ. ಇದು ಮತ್ತೆ ಮತ್ತೆ ಮತ್ತೆ ಪರಿಶೀಲನೆ ಒಳಗಾಗ್ತಿರ್ತದ? ಇಲ್ಲ ಸರ್, ಒಂದ್ಸರೆ ಮಾಡ್ತಾರೆ, ರಿನಿವಲ್ ಇಯರ್ಲಿ ರಿನಿವಲ್ ಮಾಡ್ತಾರೆ, ವರ್ಷ ವರ್ಷ ರಿನಿವಲ್ ನವೀಕರಣ ಮಾಡ್ಕೊಳ್ಳಬೇಕು. ಆಗ್ಲೂ ಸ್ಯಾಂಪಲ್ಸ್ ಗಳನ್ನ ಕೊಡಬೇಕಾಗ್ತದೆ. ಆಗ್ಲೂ ಮತ್ತೆ ಸ್ಯಾಂಪಲ್ಸ್ ಏನ್ ಬೇಕಾಗಲ್ಲ ಸರ್, ಅಂದ್ರೆ ನೋಡಿರ್ತಾರಲ್ಲ ಅವರು, ಚೆಕ್ ಮಾಡ್ತಿರ್ತಾರೆ, ಇಲ್ಲಿ ವಿಸಿಟ್ ಮಾಡ್ತಿರ್ತಾರೆ ಸರ್. ಇಲ್ಲಿ ವಿಸಿಟ್ ಮಾಡ್ತಿರ್ತಾರೆ, ಅಂದ್ರೆ ಹೇಗೆ ಮೇಂಟೈನ್ ಮಾಡ್ತಾ ಇದಾರೆ ಏನು ಅಂತ. ಸೊ ಈಗ ನಿಮ್ಗೆ ಮಾರುಕಟ್ಟೆಯಲ್ಲಿ ಒಂದು ಮುಕ್ತವಾಗಿರ್ತಕ್ಕಂಥ ಪ್ರವೇಶ ಸಿಕ್ಕಿದೆ, ಈಗ ಈಸಿಯಾಗಿ ಸಿಕ್ಕಿದೆ. ನೀವು ಎಲ್ಲೆಲ್ಲಿ ಬೇಡಿಕೆ ಇದೆ, ಎಲ್ಲೆಲ್ಲಿಗೆ ಕಳಿಸ್ಕೊಡ್ತಾ ಇದಾರೆ ಹೇಗೆ? ಸರ್, ನಾವು ಸಂಡೂರಿಗೆ ಕಳಿಸ್ತಾ ಇದೀವಿ, ಆಮೇಲೆ ಹೊಸಪೇಟೆಯಲ್ಲಿ ತಗೊಂತಾ ಇದಾರೆ, ಹಗರಿಬೊಮ್ಮನಹಳ್ಳಿ ತಗೊಂತಾರೆ, ಹಡಗಲಿ ಕಳಿಸ್ತಾ ಇದೀವಿ, ಆಮೇಲೆ ದಾವಣಗೆರೆ ಕಳಿಸ್ತಾ ಇದೀವಿ. ಹೇಗೆ ಇದು ಸಾಗಾಣಿಕೆ ಎಲ್ಲ ಹೇಗೆ ಮಾಡ್ತೀರಿ ನೀವು, ಟ್ರಾನ್ಸ್ಪೋರ್ಟ್ ಎಲ್ಲ? ಇದು ಕೊರಿಯರ್ ಮುಖಾಂತರನೇ ಕಳಿಸ್ತೀವಿ ಸರ್. ಯಾರಾದರೂ ಶಾಪ್ನವರು ಹೋಲ್ಸೇಲ್ ಆಗಿ ತಗೊಳ್ಳುವಂಥದ್ದು ಇದೆಯಾ? ಹಾ ಸರ್, ಮಾರ್ಟ್ಗಳಿಗೆಲ್ಲ ಕೊಟ್ಟಿದ್ದೀವಿ, ಹೊಸಪೇಟೆಯಲ್ಲಿ ಒಂದು 4-5 ಮಾರ್ಟಿಗೆ ಕೊಟ್ಟಿದ್ದೀವಿ. ಈಗ ನೀವು ಹೇಳಿದ್ರಿ ರೈತರು ಅಥವಾ ಜನಸಾಮಾನ್ಯರೇ ಇಲ್ಲಿಗೆ ಧಾನ್ಯಗಳನ್ನ ತರ್ತಾರೆ, ಎಣ್ಣೆ ಹಾಕ್ಸ್ಕೊಂಡು ಹೋಗ್ತಾರೆ ಅಂತ ಹೇಳಿ, ಅದರದ ಅಂದ್ರೆ ಮೇಂಟೆನೆನ್ಸ್ ಹೇಗೆ? ಈಗ ಒಬ್ಬ ರೈತರು ಶೇಂಗಾ ತಂದು ಎಣ್ಣೆ ಹಾಕ್ಸ್ಕೊಂಡು ಹೋಗ್ಬೇಕಂದ್ರೆ ಎಷ್ಟು ವೆಚ್ಚ ತಗಲುತ್ತೆ ಅಂದ್ರೆ ಸರ್, ಈಗ ಶೇಂಗಾ ತಗೊಂಬಂದ್ರೆ ಅವರಿಗೆ 1 ಕೆಜಿಗೆ 30 ರೂಪಾಯಿ ಅಂತ ಚಾರ್ಜ್ ಮಾಡಿದೀವಿ. ಅವರು ಅದು ಏನ್ ವೇಸ್ಟ್ ಕೇಕ್ ಬರುತ್ತಲ್ಲ ಹಿಂಡಿ, ಅದ್ ನಮಗೆ ಬಿಟ್ರೆ ಫ್ರೀ ಹಾಕೊಡ್ತಾರೆ, ಫ್ರೀ ಹಾಕೊಡ್ತಾರೆ. ಸೊ ಅವ್ರೇನು ದುಡ್ಡು ಕೊಡ್ಬೇಕಾಗಿಲ್ಲ, ಕೊಡ್ಬೇಕಾಗಿಲ್ಲ. 1 ಕೆಜಿ ಶೇಂಗಾ ಎಣ್ಣೆ ನಾವು ಉತ್ಪಾದನೆ ಮಾಡ್ಬೇಕು ಅನ್ನೋದಾದ್ರೆ ಎಷ್ಟು ಕೆಜಿ ಶೇಂಗಾ ಬೇಕಾಗ? 3 ಕೆಜಿ ಬೇಕು ಸರ್. ಶೇಂಗಾದಂದ್ರೆ 1 ಕೆಜಿಗೆ 3 ಕೆಜಿ ಶೇಂಗಾ ಬೀಜ ಬೇಕಾಗುತ್ತೆ. ಸನ್ಫ್ಲವರ್ ಆದ್ರೆ? ಸನ್ಫ್ಲವರ್ 5 ಕೆಜಿಗೆ 1 ಕೆಜಿ ಎಣ್ಣೆ ಬರುತ್ತೆ ಸರ್. ಅದು ಓಹೋ, 5 ಕೆಜಿ ಸನ್ಫ್ಲವರ್, ಸನ್ಫ್ಲವರ್ ಸೀಡಿಗೆ 1 ಕೆಜಿ ಎಣ್ಣೆ ಬರುತ್ತೆ. ಕೊಬ್ಬರಿ ಅಂದ್ರೆ 2 ಕೆಜಿಗೆ 1 ಕೆಜಿ ಎಣ್ಣೆ ಬರುತ್ತೆ. ಏನ್ ರೇಟ್ ಇದೆ ಈಗ ನಿಮ್ಮಲ್ಲಿ? ಶೇಂಗಾ ಎಣ್ಣೆ 320 ರೂಪಾಯಿ ಕೊಡ್ತಾ ಇದೆ ಸರ್. ಕೊಬ್ಬರಿ ಎಣ್ಣೆ 320 ರೂಪಾಯಿ ಕೊಡ್ತಾ ಇದೀವಿ. ಸನ್ಫ್ಲವರ್, ಸನ್ಫ್ಲವರ್ 400 ರೂಪಾಯಿ ಲೀಟರ್ ಕೊಡ್ತಾ ಇದೀವಿ. ಬಾದಾಮಿ ಎಣ್ಣೆ 2500 ರೂಪಾಯಿ ಲೀಟರ್ ಕೊಡ್ತಾ ಇದೀವಿ. ಬಾದಾಮಿ ಎಣ್ಣೆ ಯಾರು ಯಾವ ಕಾರಣಕ್ಕಾಗಿ ಅದನ್ನ ಬಳಸ್ತಾರೆ, ಹೋಗ್ತದೆ ಇಲ್ಲಿ? ಅದು ಮಕ್ಕಳಿಗೆ ಸ್ಕಿನ್ ಡಿಸೀಸ್ ಇರುತ್ತಲ್ಲ ಸರ್, ಅವರು ತಗೊಂಡೋಗ್ತಾರೆ. ಆಮೇಲೆ ಕೆಲವೊಬ್ರು ಹಾಲೆಲ್ಲ ಕಂಡು ಕುಡಿತಾರೆ, ಕೆಲವೊಬ್ರು ಸ್ವೀಟ್ ಮಾಡ್ಕೊಂಡು ತಿಂತಾರೆ. ಅದಕ್ಕೆ ಇದು ಬಾದಾಮಿ ಆಯಿಲ್ ಉಪಯೋಗ ಆಗ್ತದೆ ಅಂದ್ರೆ ಅದು ಉತ್ಪಾದನೆ ನಿರಂತರವಾಗಿ ಇದೆ? ಹಾ ಇದೆ ಸರ್. ಸೊ ಈ ಇಂಡಸ್ಟ್ರಿಯ ಎಸ್ಟಾಬ್ಲಿಷ್ಮೆಂಟ್ ಮುಂದಿನ ನಿಮ್ಮ ಕನಸುಗಳು ಏನೇನು? ಅದೇ ಈಗ ಸಿಟಿಗಳಲ್ಲಿ ಒಂದೊಂದು ಔಟ್ಲೆಟ್ ಮಾಡ್ಬೇಕಂತ ಇದ್ದೀನಿ ಸರ್. ಈಗ ಎಲ್ಲರಿಗೂ ಈಸಿಯಾಗಿ ಸಿಗ್ಬೇಕು ಅಂತ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಒಂದು ಔಟ್ಲೆಟ್ ಮಾಡೋಣ ಅನ್ಕೊಂಡಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಮಾಡೋಣ ಅಂತ ಸುಮ್ಮನೆ ಆಗಿದೆ. ಸೊ ನೀವು ಈ ಆರಂಭದಲ್ಲಿ ಈ ತರ ಇಂಡಸ್ಟ್ರಿಯನ್ನು ಶುರು ಮಾಡಲಿಕ್ಕೆ ಆರಂಭಿಸಿದಾಗ ನಿಮ್ಮ ಮನೆಯಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆ ಆಯ್ತು? ಅವ್ರು ಹೇಗೆ ಸಪೋರ್ಟ್ ಮಾಡಿದ್ರು? ಆಕ್ಚುಲಿ ಎಲ್ಲರಿಗೂ ಅನುಮಾನ ಆಯ್ತು ಸರ್, ಯಾಕಂದ್ರೆ 100 ರೂಪಾಯಿ ಲೀಟರ್ ಅಲ್ಲಿ 300 ರೂಪಾಯಿ ಲೀಟರ್ ಅಲ್ಲಿ ಹೌದು, ಅದು ನಾನು ಹಳ್ಳಿಲಿ ಬೇರೆ ಹಾಕಿದೀನಿ, ಇಲ್ಲಿ ಯಾರು ತಗೊಳಲ್ಲ ಏನಿಲ್ಲ ಅಂತ. ನಾನು ಮನೇಲಿ ಅದೇ ಹೇಳಿದ್ದೆ, ನಮ್ ಮನೆಗ ಅಂತ ಇರುತ್ತೆ ಹಾಕೋಣ, ಅದಾಗಿ ಮುಂದೆ ತಗೊಂಡೋದ್ರೆ ಹೋಗ್ಲಿ ನೋಡೋಣ ಅಂತಂದೆ ಇದ್ ಮಾಡಿದ್ದೆ. ಆಮೇಲೆ ಬೊಮ್ಮನಹಳ್ಳಿಯಲ್ಲೆಲ್ಲ MLA ಅವರು ಮತ್ತೆ ಡಾಕ್ಟರ್ಗಳೆಲ್ಲರೂ ಅವರು ನಮಗೂ ಬೇಕು ಅಂತೆಲ್ಲ ಹೇಳಿದ್ರು, ಅವಾಗೆ ನಾನು ಬ್ರ್ಯಾಂಡ್ ಮಾಡಿ ಇದ್ ಮಾಡಿದೆ. ಸೊ ಕುಟುಂಬದಲ್ಲಿ ಆ ತರ ಸ್ಟಾರ್ಟಿಂಗ್ ನಲ್ಲಿ ಒಂದ್ ಈ ತರ ಸವಾಲುಗಳು ಬರ್ತದೆ ಬರ್ತದೆ ಅಲ್ಲ, ಈಗಲೂ ಸಹಿತ ಆ ತರ ಸಮಸ್ಯೆಗಳಿರುತ್ತೆ. ಇದು ತುಂಬಾ ಕಾಸ್ಟ್ಲಿ ಆಗ್ತದಲ್ಲ, ಯಾಕಂದ್ರೆ ಅಂಗಡಿಯಲ್ಲಿ ಈಗ ಬೇರೆ ಯಾವುದೋ ಒಂದು ಕಂಪನಿಯ ಸೂರ್ಯಕಾಂತ ಎಣ್ಣೆ 100-120 ರೂಪಾಯಿಗೆ ತಗೊಂಡ್ ಬರ್ತಾರೆ, ಆದ್ರೆ ಇಲ್ಲಿ 400 ರೂಪಾಯಿ ಕೊಟ್ಟು ತಗೊಳ್ಬೇಕಾಗ್ತದೆ. 150-120 ರೂಪಾಯಿಗೆ ಸೆಂಗೆ ಎಣ್ಣೆ ಸಿಕ್ಕರೆ ಇಲ್ಲಿ 320-400 ರೂಪಾಯಿ ಖರ್ಚು ಮಾಡ್ಬೇಕಾಗುತ್ತೆ. ಸೊ ಈ ತರದ ಒಂದ್ ಲೆಕ್ಕಾಚಾರ ಮಾಡುವಂತ ಸಂದರ್ಭಗಳಲ್ಲಿ ಇದನ್ನ ಖರೀದಿ ಮಾಡೋದಕ್ಕೆ ಮುಂದಾಗೋದು ಸ್ವಲ್ಪ ಕಷ್ಟನೇ. ಹೌದು, ಅಂತದ್ರಲ್ಲೂ ಕೆಲವರು ಇದಕ್ಕೆ ಅಡಿಟ್ ಆಗಿದ್ದಾರೆ, ಇದನ್ನ ಬಳಸೋದಕ್ಕೆ ಮಾಡ್ತಾರೆ. ಮುಖ್ಯವಾಗಿ ಉತ್ತಮ ಗುಣಮಟ್ಟ ಮತ್ತು ಆರೋಗ್ಯಕ್ಕೆ ಉಪಯೋಗವಾಗುವಂತಹ ಒಂದು ಎಣ್ಣೆ ಉತ್ಪಾದನೆಯಲ್ಲಿ ತೊಡ್ಕೊಂಡಿದ್ರಿ. ಒಳ್ಳೇದು ನೂತನ್ ಕುಮಾರ್ ಸರ್, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅವಲಂಬಿತ ಒಂದು ಉದ್ಯಮವನ್ನ, ಎಣ್ಣೆ ಉತ್ಪಾದನೆ ಮಾಡುವಂತಹ ಒಂದು ಉದ್ಯಮವನ್ನ ಒಂದು ಹಳ್ಳಿಯಲ್ಲಿ ಶುರು ಮಾಡಿ ಇವತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ನಿಮ್ಮ ಗಾಣದ ಎಣ್ಣೆ ಮಾರಾಟವಾಗ್ತಾ ಇದೆ, ಒಂದು ಹೆಸರನ್ನ ಗಳಿಸಿದಿರಿ, ತುಂಬಾ ಬೇಡಿಕೆಯಲ್ಲಿ ಉತ್ಪನ್ನಗಳಿವೆ. ಈಗ ನೀವು ಒಂದು ಬ್ರ್ಯಾಂಡ್ ಅಂತ ಮಾಡ್ಕೊಂಡ್ರಿ, ಆ ಬ್ರ್ಯಾಂಡ್ ನೇಮ್ ಏನ್ ಮಾಡಿದ್ರಿ? ಈಗ ನಾವು ವಾಸವಿ ಅಂತ ಬ್ರ್ಯಾಂಡ್ ಮಾಡಿದ್ದೀವಿ ಸರ್. ಈಗ ನಮ್ಮ ಕೇಳುಗರು ಒಂದು ಒಳ್ಳೆ ಗುಣಮಟ್ಟದ ಎಣ್ಣೆ ನಾವು ತರ್ಸ್ಕೊಳ್ಬೇಕು ಅಂತ ಹೇಳಿದಾಗ ಖಂಡಿತವಾಗ್ಲಿ ಅವ್ರಿಗೆ ಕೊರಿಯರ್ ಮಾಡಿ ಕಳಿಸ್ತೀರಿ? ಕಳಿಸ್ತೀವಿ ಸರ್. ನಿಮ್ ದೂರವಾಣಿ ಸಂಖ್ಯೆ ಹೇಳ್ತೀರಿ? ಹಾ ಸರ್, 9380209791. ಕೇಳಿದ್ರಲ್ಲ ರೈತ ಬಾಂಧವರೇ, ನೂತನ್ ಕುಮಾರ್ ಅವರು ಹಂಪಪಟ್ಟಣ ಗ್ರಾಮದಲ್ಲಿ ಕೃಷಿ ಅವಲಂಬಿತವಾಗಿರ್ತಕ್ಕಂತಹ ಗಾಣದ ಎಣ್ಣೆ ಉತ್ಪಾದನೆಯಲ್ಲಿ ತೊಡಗಿಕೊಂಡು ಇವತ್ತು ಅದಕ್ಕೆ ಫುಡ್ ಲೈಸೆನ್ಸ್ ಅನ್ನು ತಗೊಂಡು ಒಂದು ಅಧಿಕೃತ ಉದ್ದಿಮೆದಾರರಾಗಿ ಇಲ್ಲಿ ಬೆಳೀತಾ ಇದ್ದಾರೆ, ಬೆಳೆದಿದ್ದಾರೆ, ಮತ್ತೆ ಮುಂದಿನ ದಿನಮಾನಗಳಲ್ಲೂ ಸಹಿತ ನಗರ ಪ್ರದೇಶಗಳಲ್ಲೂ ಸಹಿತ ಒಂದು ಔಟ್ಲೆಟ್ ಅನ್ನ ತೆರೆದು ಈ ಎಣ್ಣೆಯ ಉತ್ಪಾದನೆಯನ್ನ ಮಾಡ್ತಾ ಜನರ ಆರೋಗ್ಯವನ್ನ ಕಾಪಾಡಿಕೊಳ್ಳಕ್ಕೆ ಉಪಯೋಗವಾಗುವಂತಹ ಈ ಉದ್ಯಮವನ್ನ ಮತ್ತಷ್ಟು ಬೆಳೆಸಬೇಕು ಅಂತಕ್ಕಂಥ ಕನಸುಗಳನ್ನ ಕಟ್ಕೊಂಡಿದ್ದಾರೆ. ನಿಮ್ಮ ಉದ್ಯಮಕ್ಕೆ ಶುಭವಾಗ್ಲಿ ನೂತನ್ ಕುಮಾರ್ ಅವರೇ, ಇನ್ನೂ ಹೆಚ್ಚು ಹೆಚ್ಚು ವಿಸ್ತಾರಗೊಳ್ಳಿ ಅಂತ ಆಶಿಸ್ತಾ ನಮ್ಮ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮೌಲ್ಯವರ್ಧನೆ ಅಡುಗೆ ಎಣ್ಣೆ ಉತ್ಪಾದನೆ ಈ ಕುರಿತು ಶ್ರೀ ನೂತನ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ರೈತ ಮಿತ್ರರೇ, ಇದೀಗ ಕೇಳಿ ರೈತರಿಗೆ ಸಲಹೆಯನ್ನು. ಮಣ್ಣಿನಲ್ಲಿ ಸಾವಯವ ವಸ್ತುವನ್ನು ಹೆಚ್ಚಿಸುವುದು ಹೇಗೆ ಎನ್ನುವುದು ದೊಡ್ಡ ಪ್ರಶ್ನೆ. 1 ಎಕರೆ ಜಮೀನಿನ ಮೇಲ್ಭಾಗದಲ್ಲಿ 1/2 ಅಡಿಯ ಮಣ್ಣು 10 ಲಕ್ಷ ತೂಗುತ್ತದೆ. ಇದರಲ್ಲಿ 1/4 ಕೆಜಿ ಸಾವಯವ ವಸ್ತು, 5 ಕಿಲೋಗ್ರಾಂ ಸಾವಯವ ಪದಾರ್ಥ ಕಳೆಯುವುದರಿಂದ ದೊರೆಯುತ್ತದೆ. ಒಟ್ಟು ಮಣ್ಣಿನ 1% ಸಾವಯವ ವಸ್ತು ಇರಬೇಕಾದರೆ 1 ಲಕ್ಷ ಕಿಲೋಗ್ರಾಂ ಅಥವಾ 100 ಟನ್ ಸಾವಯವ ಪದಾರ್ಥ ಪ್ರತಿ ಎಕರೆಗೆ ಆಗಾಗ ಹಾಕುತ್ತಿರಬೇಕಾಗುತ್ತದೆ. ಮಣ್ಣಿನಲ್ಲಿ ಸಾವಯವ ವಸ್ತು 2% ಮತ್ತು 90% ಇತರ ಖನಿಜಾಂಶಗಳಿಂದ ಕೂಡಿರುತ್ತದೆ. ಆದರೆ ಕೃಷಿ ಭೂಮಿಯಲ್ಲಿ ಸಾವಯವ ವಸ್ತುವಿನ ಪ್ರಮಾಣ ಈಗ ಇನ್ನೂ ಕಡಿಮೆಯೇ ಆಗಿದೆ. ಸಾವಯವ ವಸ್ತುವಿನ ಒಟ್ಟು ಪ್ರಮಾಣದ 60% ಇಂಗಾಲ ಇರುತ್ತದೆ, 40% ಇತರ ಲವಣಾಂಶಗಳಿರುತ್ತವೆ. ಹೀಗಾಗಿ ಮಣ್ಣಿನ ಇಂಗಾಲದ ಪ್ರಮಾಣ 0.5-10 ಇರುತ್ತದೆ. 1/2 ಇಂಗಾಲ ಹೊಂದಿದ ಮಣ್ಣು ಫಲವತ್ತಾಗಿರುತ್ತಿದ್ದು ಉತ್ತಮ ಇಳುವರಿ ಪಡೆಯಲು ಸಾಧ್ಯವಾಗುತ್ತದೆ. ವಿವಿಧ ಮೂಲಗಳಿಂದ ಬರುವ ಕಾಂಪೋಸ್ಟ್, ಪ್ರಾಣಿಗಳಿಂದ ದೊರೆಯುವ ಗೊಬ್ಬರ, ಜೈವಿಕ ಗೊಬ್ಬರ, ಹಸಿರೆಲೆ ಗೊಬ್ಬರ ಮುಂತಾದವುಗಳನ್ನು ಭೂಮಿಗೆ ಹಾಕುವುದರಿಂದ ಮಣ್ಣಿನ ಸಾವಯವ ವಸ್ತುವನ್ನು ಹೆಚ್ಚಿಸಲು ಸಾಧ್ಯ. ಕೃಷಿಗೆ ಮಣ್ಣಿನ ಸಾವಯವ ವಸ್ತುವಿನ ಪ್ರಮಾಣ ಉತ್ತಮವಾಗಿರಬೇಕು. ಇದರ ಮೇಲೆ ಯಾವ ಎಷ್ಟು ರಾಸಾಯನಿಕ ಗೊಬ್ಬರ ಹಾಕಿ ಆಧುನಿಕ ಕೃಷಿ ಮಾಡುತ್ತೇವೋ ಅದು ಬೇರೆ. ಯಾವುದೇ ಕಸುಬಿಗೆ ಮೂಲ ವಸ್ತು ಇದ್ದ ಹಾಗೆ ಕೃಷಿಗೆ ಭೂಮಿ, ನೀರು, ಸಾವಯವ ವಸ್ತುಗಳು ಇವು ಇರದೆ ಕೃಷಿ ಯಾವಾಗಲೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಮೂಲ ವಸ್ತುಗಳಲ್ಲಿ ಒಂದಾದ ಸಾವಯವ ವಸ್ತುವಿನ ಬಳಕೆ ಈಗ ಕಡಿಮೆಯಾಗುತ್ತಿದ್ದು ಸಮಸ್ಯೆ ಎದುರಾಗುತ್ತಿದೆ.